ಮುತ್ತಿನುಂಡೆ ಪನಿ ಬರ ಸಲಿಸುವೆ ಚಿತ್ತೈಸಿ ಪದನ ಬರಕೋಡು ಚರಣು ಚರಣು ಚರಣು ದೇವರಿಗೆ ಚರಣು ಸಬದಿನ ಬೆನವಯ್ಯ ನಿವಾರ ಒಳ್ಳೆಯ ಮತಿಯ ಕೊಡು ಬೆನವ ಚರಣು ಚರಣು ಚರಣು ದೇವರಿಗೆ ಚರಣು ಸೊಬಗಿನ ಬೆನವಯ್ಯ ನಿವಾರ ಕಳೆಯಾಗೋ ತಂಕ ಕೊಡು ಮತಿಯ ಚರಣು ಚರಣು ಚರಣು ದೇವರಿಗೆ